ನವಲ್ಗಿಯ ಎಲ್ಲವೂ ಹನುಮಂತ ನಾಯಕ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳ್ತಾ ಇದ್ದೀರಿ. ತಾಮೇಲೆ ಇದರಾದೆ ಸಂಜೀಲಿ ಬರವ ಚಂದ ರಾಮ ತಂಗಿ ತನ್ನೇಲಿ ದರಾದ ಸಾಟ ಸರವತಿ ನ್ಯಾಗ ಗಾಂಟಿ ಸಪಳಾಕ ಬಂಟ ಸಿರ್ಸನನ ದನಿಯಾಕ ತಂಗಿ ತಾಮೇಲಿ ದರಾದ ತಾಮೇಲಿ ಚಂಜೀಲಿ ಬರವ ಚಂದ ರಾಮ ತಂಗಿ ತಮ್ಮೇಲಿ ದರಾದ ಗಾಂಟಿನಿ ಸಪಳ ದಣಿಯ ಕನ ಸಿರ ಸಾಣ ಬಸವಾಣ ಹೋಗಿ ಬರತಾನ ತಂಗಿ ತಮ್ಮೇಲಿ ದರಾದ ತಾಮೇಲಿ ಚಂದ ರಾಮ ತಂಗಿ ತಮ್ಮೇಲಿ ದರಾದ ಏಳು ತನ್ಯಾಣ ದೀನ ಏಳೆಂಟ ದೇವರನ ಏಳ ಬಾಗಿಲದ ವಡಿಯಾನ ತಂಗಿ ತಮ್ಮೇಲಿ ದರಾದ ತಾಮೇಲಿ ಚಂಜೀಲಿ ಬರವ ಚಂದ ರಾಮ ತಂಗಿ ತಮ್ಮೇಲಿ ದರಾದ ಯೋಳನಿ ಬಾಗಿಲದ ವಡಿಯ ನಾವಲಿ ಹರನ ಏಳೋತ ಮೊದಲ ನನದೀನ ತಂಗಿ ತಮ್ಮೇಲಿ ದರಾದ ತಾಮೇಲಿ ಚಂದ ರಾಮ ತಂಗಿ ತಮ್ಮೇಲಿ ದರಾದ ಹಾಸುರಗಾದೆ ಬೇಟ ಸೋವರ ಮಾಂಸ ಬೇಟ ಯಾಕೋ ನಮಯ ಮನ ಜ್ಞಾನ ತಂಗಿ ತಮ್ಮೇಲಿ ದರಾದ ಆಮೇಲೆ ಚಂದ ರಾಮ ತಂಗಿ ತಮ್ಮೇಲಿ ದರಾದ ಯಾಕೋ ನೀ ನಾಮಯ ಮನೆ ಜನ ಸದಾ ಶಿವ ವಾಕೆ ಗೊಳೇ ದನದಾರ ತಂಗಿ ತಮ್ಮೇಲಿ ದರಾದ ತಾಮೇಲಿ ಚಂದ ರಾಮ ತಂಗಿ ತಮ್ಮೇಲಿ ದರಾದ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾವಲ್ಗಿಯ ಎಲ್ಲವ ಹನುಮತ್ ನಾಯಕ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಪ್ರಿಯ ದಿವ್ಯಾಂಗ ಬಂಧುಗಳೇ, ನಿಮ್ಮ ಬಹಳ ದಿನಗಳ ಬೇಡಿಕೆ ಹಂಗ ನಿಮ್ಮ ಪ್ರೀತಿಯ ಫೋನ್ ಇನ್ ನೇರ ಕಾರ್ಯಕ್ರಮ ದಿವ್ಯಾಂಗ ತರಂಗ ಮತ್ತ ರಿಂಗಣಿಸ್ತಾ ಇದ ಪ್ರತಿ ಶುಕ್ರವಾರ ಮಧ್ಯಾಹ್ನ 2:35 ಮರೀದೆ ಕೇಳ್ರಿ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ದಿವ್ಯಾಂಗ ತರಂಗ. ಗಮನಿಸ್ರಿ ಶ್ರೋತೃಗಳೇ, ಇದು ನಮ್ಮ ದಿವ್ಯಾಂಗ ಬಂಧುಗಳಿಗೆ ಮಾತ್ರ ಇರೋ ಕಾರ್ಯಕ್ರಮ ದಿವ್ಯಾಂಗ ತರಂಗ. ಆತ್ಮೀಯ ಕೇಳುಗರೆ, ಪ್ರಣತೆಗಿದೆ ಬತ್ತಿಗಿದೆ ಜ್ಯೋತಿ ಬೆಳಗುವೋಡೆ ವಚನಾಮೃತ ಇನ್ನು ಮುಂದೆ ಪ್ರತಿ ಸೋಮವಾರ ಹಾಗೂ ಮಂಗಳವಾರ. ಗುರುವಿದೇ